ಕ್ಷಯಮುಕ್ತ ಭಾರತಕ್ಕಾಗಿ ರಾಜ್ಯದ ವಿವಿಧೆಡೆ ಮಾಹಿತಿ ಆರೋಗ್ಯ ತಪಾಸಣೆ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅರೆ ಹುಷಾರಾಗಿರಿ, ಇಲ್ಲಂದ್ರೆ ಜೇಬಿಗೆ ಕತ್ತರಿ. ಇಲ್ಲ, ನನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ನಲ್ಲಿ ರಿಜಿಸ್ಟರ್ಡ್. ಅದಕ್ಕೆ ಡಿಜಿಟಲ್ ಪೇಮೆಂಟ್ ನಲ್ಲಿ ಮೋಸ ಆದ್ರೆ ಆಗ ಅಲರ್ಟ್ ಸಿಗುತ್ತೆ ತಕ್ಷಣ. ಆದ್ರೆ ಹಣ ಹೋಗುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಹಣ ಹೋಗಲ್ಲ. ನೀವು ಜಾಗರೂಕರಾಗಿದ್ರೆ ಯಾವುದೇ ನಷ್ಟ ಆಗಲ್ಲ. ಮತ್ತೆ ಕೇಳಿ, ನೀವು ಟೈಮ್ಗೆ ದೂರು ನೀಡಿರಿ, ರಿಫಂಡ್ ಕೂಡ ಪಡೆಯಿರಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳಿ, ದಿನಾಂಕ 7 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಮೇಳ ಕಾರ್ಯಕ್ರಮದ ಅವತರಣಿಕೆಯನ್ನ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ಸಹಕಾರ ಬಿ ನರಸಿಂಹ್ಲು ಹಾಗೂ ಅಮರೇಶ್ ಅಶಿಹಾಳ್ ಅವರದ್ದು. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ದಿನಾಂಕ 7/12/2024 ಶನಿವಾರ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಕೃಷಿ ಮೇಳ 2024 ಮೊದಲನೇ ದಿನ ಆರಂಭವಾಯಿತು. ದಿನಾಂಕ 7-9 3 ದಿನಗಳ ಕಾಲ ಆಯೋಜಿಸಿರುವ ಈ ರೈತರ ಕೃಷಿ ಜಾತ್ರೆ ದಿನಾಂಕ 7/12/2024 ಮೊದಲನೆಯ ದಿನ ಗೋಪೂಜೆ ಹಾಗೂ ನಂದಿ ಪೂಜೆಯ ಕಾರ್ಯಕ್ರಮಗಳೊಂದಿಗೆ ಕೃಷಿ ಮೇಳಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಕೃಷಿ ಮೇಳ 2024 ಮೊದಲನೇ ದಿನವನ್ನ ಬೆಳಗ್ಗೆ 11 ಗೋಪೂಜೆ ಹಾಗೂ ನಂದಿ ಪೂಜೆಗೆ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು, ಶ್ರೀ ನಂದಿವೇರಿ ಸಂಸ್ಥಾನ ಮಠ ಕಪ್ಪತ್ತಗುಡ್ಡ ತಾಲೂಕು ಮುಂಡರಗಿ ಜಿಲ್ಲಾ ಗದಗ ಇವರುಗಳು ನೆರವೇರಿಸಿದರು. ಈ ಗೋಪೂಜೆಯ ಸಂದರ್ಭದಲ್ಲಿ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಘನ ಉಪಸ್ಥಿತಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳಾದಂತಹ ಶರಣಗೌಡ ಎಲ್ ಬಯ್ಯಾಪುರ್, ಬಸನ್ಗೌಡ ಬ್ಯಾಗವಾಟ್, ಮಲ್ಲಿಕಾರ್ಜುನ ಡಿ, ಮಲ್ಲೇಶ್ ಕೊಲಮಿ, ಮಧುಸೂಧನ ರೆಡ್ಡಿ, ತಿಪ್ಪಣ್ಣ ಸೋಮಪ್ಪ ಚಾವಡಿ, ಶ್ರೀನಿವಾಸ ರಾವ್ ಚುರಕ್ಮಲ್ಲಿ, ಡಾಕ್ಟರ್ ಗುರುರಾಜ್ ಸುಂಕದ್, ಡಾಕ್ಟರ್ ಎಂ ವೀರನಗೌಡ, ಹಾಗೆಯೇ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ಕೆ ನಾರಾಯಣ ರಾವ್ ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಪ್ರಮೋದ್ ಕಟ್ಟಿ ಹಾಗೂ ಇನ್ನಿತರ ಗಣ್ಯಮಾನ್ಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗೋಪೂಜೆ ಹಾಗೂ ನಂದಿ ಪೂಜೆಯ ಕಾರ್ಯಕ್ರಮಗಳ ನಂತರ ವೇದಿಕೆಯ ಕಾರ್ಯಕ್ರಮಗಳು ಆರಂಭಗೊಂಡವು. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ನಂದಿವೇರಿ ಸಂಸ್ಥಾನ ಮಠ ಕಪ್ಪತ್ತಗುಡ್ಡದ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೈತ ಬಾಂಧವರಿಗೆ ವಿಚಾರಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಕುಲಪತಿಗಳು, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೃಷಿ ಮೇಳ 2024 ಉದ್ಘಾಟನೆ ಗೋವು ಮತ್ತು ನಂದಿಗಳ ಪೂಜೆಯಿಂದ ಆರಂಭವಾಯಿತು. ಒಕ್ಕಲ್ತನಕ್ಕೆ ಮೂಲವಾಗಿ ಗೋವು ಮತ್ತು ನಂದಿ ತುಂಬಾ ಅವಶ್ಯವಾಗಿರುವಂತಹ ಸಂಗತಿ. ಪಶುಸಂಗೋಪನೆಯ ಮೂಲಕವಾಗಿ ರೈತ ಸುಭಿಕ್ಷವಾಗಿ ಸಮೃದ್ಧವಾಗಿ ಬೆಳೆಯನ್ನು ತೆಗೆಯಲಿಕ್ಕೆ ಸಾಧ್ಯವಿದೆ. ಮೊಟ್ಟ ಮೊದಲಿಗೆ ನಮಗೆ ರೈತರಿಗೆ ಒಕ್ಕಲ್ತನದಲ್ಲಿ ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಒಕ್ಕಲ್ತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅನ್ನುವಂಥದ್ದು ಘನ್ಮಠ ಶಿವಗಳವರ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಕನ್ನಡಿಗರಿಗೆ ಆಶೀರ್ವದಿಸಿರುವಂತಹ ಘನ್ಮಠ ಶಿವಗಳವರ ಮಾತು. ಒಕ್ಕಲ್ತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅಂತ. ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂತ ನಮ್ಮ ಹುಡುಗರು ಕೇಳ್ತಾವ, ವ್ಯಾಪಾರ ಯಾಕೆ ಮಧ್ಯಮ ಅಂತಾನು ಕೇಳ್ತಾರೆ, ನೌಕರಿ ಯಾಕೆ ಕನಿಷ್ಠ ಅಂತಾನು ಕೇಳ್ತಾರೆ. ಈಗಂತೂ ನೌಕರಿ ಮಾಡೋರು ನಾವ ಬಹಳ ಶ್ರೇಷ್ಠ ಅಂತ ನಾವು ಭಾವಿಸ್ತೇವೆ. ಅಲ್ಲ, ಒಕ್ಕಲ್ತನ ಶ್ರೇಷ್ಠ. ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂದ್ರೆ ಒಕ್ಕಲ್ತನದಲ್ಲಿ ಮೋಸ ಇಲ್ಲ, ಒಕ್ಕಲ್ತನದಲ್ಲಿ ವಂಚನೆ ಇಲ್ಲ. ಪಂಚಭೂತಗಳನ್ನ ಸರಿಯಾಗಿ ಬಳಸಿಕೊಂಡು ಮಣ್ಣು, ಮರ, ನೀರು ಇದರ ಜೊತೆಗೆ ರೈತ ಪ್ರಾಮಾಣಿಕವಾಗಿ ಬದುಕ್ತಾನೆ. ಹಾಗೆ ಪ್ರಾಮಾಣಿಕವಾಗಿ ಬದುಕುವಂತಹ ಆ ಬದುಕಿನಲ್ಲಿ ಶರಣ ಜೀವನ, ಶರಣತ್ವ ಅಡಕವಾಗಿರುತ್ತದೆ. ಹಾಗಾಗಿ ಒಕ್ಕಲ್ತನ ಶ್ರೇಷ್ಠವಾಗಿರುವಂತಹದ್ದು. ಕೃಷಿ ಕೃತ್ಯ ಕಾಯಕವ ಮಾಡುವ ಪರಮ ಸದ್ಭಕ್ತನ ಪಾದವ ತೊರಯ್ಯ ಅಂತಾರೆ ನಮ್ಮ ಬಸವಣ್ಣನವರು. ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪರಮ ಪಾದವ ತೊರಯ್ಯ, ಆತನ ನಡಶುದ್ಧ ನುಡಿಶುದ್ಧ, ಆತನ ತನುಪಾವನ ಮನಪಾವನ ಅಂತ ಶರಣರು ಒಕ್ಕಲ್ತನ ಮಾಡತಕ್ಕಂಥವ್ರನ್ನ ಕೊಂಡಾಡ್ತಾ ಇದ್ದಾರೆ. ಯಾಕಂದ್ರೆ ಒಕ್ಕಲ್ತನದಲ್ಲಿ ಆ ಅಂಶ ಇದೆ. ಒಕ್ಕಲ್ತನದಲ್ಲಿ ಮೂರು ಮುಖ್ಯ ಸಂಗತಿಗಳು: ಒಂದು ಮಣ್ಣು, ಎರಡನೇದ್ದು ಮರ, ಮೂರನೇದ್ದು ನೀರು. ಮಣ್ಣಂದ್ರ ರೈತನ ಕಣ್ಣಿದ್ದಂಗ, ಮಣ್ಣಂದ್ರ ನಾಡಿನ ಪುಣ್ಯ ಇದ್ದಂಗ. ಇವತ್ತು ಬಹಳಷ್ಟು ಜನ ಇಲ್ಲಿ ಮಣ್ಣು ವಿಜ್ಞಾನಿಗಳಿದ್ದಾರೆ. ಮಣ್ಣು ವಿಜ್ಞಾನಿಗಳು ಮಣ್ಣು ಹಸದ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಣ್ಣು ಸತ್ತು ಹೋಗ್ತಾ ಇದೆ. ಮಣ್ಣು ಯಾಕೆ ಹಸದದ, ಮಣ್ಣು ಯಾಕೆ ಸತ್ತು ಹೋಗ್ತಾ ಇದೆ ಅಂದ್ರ, ಮಣ್ಣನ್ನ ಜೀವಂತಗೊಳಿಸತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಮಣ್ಣನ್ನು ಜೀವಂತಗೊಳಿಸುವಂತಹ ಕೆಲಸ ಅಂದ್ರ ತಿಪ್ಪಿ ಗೊಬ್ಬರ, ಸಗಣಿ ಗೊಬ್ಬರ ಇಂತಹ ಗೊಬ್ಬರಗಳನ್ನ ನಾವು ಸಾಕ್ಲಿಲ್ಲ. ಮಣ್ಣಿಗೆ ನಾವು ಅವು ಜೀವಂತ ಆಗುವಂತಹ ಎರೆಹುಳ, ಮಳೆ ಹುಳ ಜಾಸ್ತಿ ಆಗುವಂತಹ ಸಂಗತಿಗಳನ್ನ ನಾವು ಮಣ್ಣಿನ ಜೊತೆಗೆ ಸೇರಿಸಲಿಲ್ಲ. ಸೇರಿಸಬಾರದಂತಹ ಅವುಗಳನ್ನ ಸೇರಿಸಿ ಮಣ್ಣನ್ನ ವಿಷಮಯವಾಗಿಬಿಟ್ಟಿವಿ. ಮಣ್ಣು ಇವತ್ತು ವಿಷ ಆಗ್ಯದ. ಅಷ್ಟೇ ಅಲ್ಲ, ಮಣ್ಣು ಹಸಿದದ ಜೊತೆಗೆ ಮಣ್ಣು ಸಾಯ್ತಾ ಇದೆ. ಹೊಲದಾಗ ಹೋಗಿಬಿಟ್ರ ಕಾಂಕ್ರೀಟ್ ಸಿಮೆಂಟಿನ ಮೇಲೆ ಕಾಲಿಟ್ಟಂಗಾಗತ್ತೆ. ಹೀಗೆ ಯಾಕಾಯ್ತಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ದು. ನಾವು ಸಗಣಿ ಗೊಬ್ಬರ ಹಾಕೋದು ಬಿಟ್ಟಿವಿ, ಮನೆಗೆ ಎತ್ತು ಆಕಳ ಸಾಕೋದು ಬಿಟ್ಟಿವಿ. ನಾವು ಬಹಳ ಸುಧಾರಣೆ ಆಗಿವೆ ಅಂತ ತಿಳ್ಕೊಂಡ್ಬಿಟ್ಟಿವಿ. ನಾವು ಬಹಳ ಸುಧಾರಣೆ ಆಗಿಲ್ಲ ರೀ, ನಾವು ಬಹಳ ಕೆಳಗೆ ಹೋಗ್ತಾ ಇದೀವಿ. ಕೆಳಗೆ ಹೋಗೋದಷ್ಟೇ ಅಲ್ಲ, ಮಣ್ಣು ಇವತ್ತು ಸಾಯ್ತಾ ಇದೆ. ಹಾಗಾಗಿ ಮಣ್ಣಿಗೆ ನಾವು ಬಹಳ ಮಹತ್ವ ಕೊಡಬೇಕಾಗ್ಯದ. ಮಣ್ಣಂದ್ರ ನಮ್ಮ ಜೀವ, ಮಣ್ಣಂದ್ರ ನಮ್ಮ ಪ್ರಾಣ, ಮಣ್ಣಂದ್ರ ನಮ್ಮ ಬದುಕು, ಮಣ್ಣಂದ್ರ ನಮ್ಮ ಪರಂಪರೆ, ಮಣ್ಣಂದ್ರ ರೈತನ ಕಣ್ಣಿದ್ದಂಗ, ಮಣ್ಣಂದ್ರ ನಾಡಿನ ಪುಣ್ಯ ಇದ್ದಂಗ. ಮಣ್ಣ ಹೋತಂದ್ರ ರೈತನ ಕಣ್ಣ ಹೋದಂಗ, ದೇಹದ ಮೇಲೆ ಒಂದು ಹುಣ್ಣಾದಂಗ ನಾಡಿನ ಪುಣ್ಯನ ಹೋದಂಗ. ಅದು ಎಷ್ಟೇ ಇರಲ್ದಕ್ಕ ಹೊಲಕ್ಕೆ ಒಡ್ಡ ಹಾಕ್ಬೇಕು. ನಾವು ಒಡ್ಡಿದ್ದ ಹೊಲ ಬಡ್ಡಿ ಸಾಲ ಎರಡು ಒಂದ, ಒಡ್ಡಿದ್ದ ಹೊಲ ಬಡ್ಡಿ ಸಾಲ ಎರಡು ಒಂದ, ಒಡ್ಡಿ ಇಲ್ಲದ ಹೊಲ ಗೊಡ್ಡೆಮ್ಮಿ ಎರಡು ಒಂದ. ಹೊಲಕ್ಕೆ ಒಡ್ಡ ಹಾಕಿದ್ವಿ ಅಂದ್ರೆ ಆ ಒಡ್ಡು ಬ್ಯಾಂಕ್ನಾಗ ಎಫ್ ಡಿ ಇದ್ದಂಗ. ಬ್ಯಾಂಕ್ನಾಗ ಎಫ್ ಡಿ ತನ್ನಷ್ಟು ತಾನೇ ಹೆಂಗ್ ಬೆಳ್ಕೊಂಡು ಹೋಗ್ತದ, ಹಂಗ ಹೊಲಕ್ಕೆ ಒಡ್ಡ ಹಾಕಿದ್ವಿ ಅಂದ್ರೆ ಮಳಿ ಬೀಳ್ತದ, ಮಳೆಯಿಂದ ಬಿದ್ದ ನೀರನ್ನ ನಾವು ಹಿಡಿದಿಡ್ಲಿಕ್ಕೆ ಬರ್ತದ. ನಾವು ರೈತರು ಬಹಳಷ್ಟು ಇಂತಹ ಸಂಗತಿಗಳನ್ನ, ಸೂಕ್ಷ್ಮತೆಗಳನ್ನ ಮಣ್ಣಿನ ಜೊತೆಗೆ ಒಡನಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದ. ಇವತ್ತು ಮಣ್ಣನ್ನ ಜೀವಂತಗೊಳಿಸುವಂತಹ ಸಂಗತಿ ನಮ್ಮ ರೈತರಲ್ಲಿ ಅಡಕವಾಗ್ಯದ. ಏನಾಗ್ಯದ, ನಾವು ಮನೆ ಕಟ್ತೇವೆ, ಮನೆಗೆ ಎಲ್ಲದಕ್ಕೂ ಜಾಗ ಕೊಡ್ತೇವೆ, ಎತ್ತು ಆಕಳಿಗೆ ಜಾಗ ಕೊಡೋದಿಲ್ಲ. ನಾವು ಎತ್ತು ಆಕಳ ಹೊರಗಿಟ್ಟು ನಾವು ಒಕ್ಕಲ್ತನ ಮಾಡ್ಬೇಕಂತ ಹೊಂಟಿವಿ, ಎತ್ತು ಆಕಳ ಹೊರಗಿಟ್ಟು ಒಕ್ಕಲ್ತನ ಮಾಡಕ್ ಆಗುದಿಲ್ಲ ರೀ. ನಾನು ಒಬ್ಬ ರೈತನಾಗಿ ಇಲ್ಲಿ ಬಂದಿದ್ದೇನೆ. ನಮ್ಮ ಮಠದ ಹೆಸರು ನಂದಿವೇರಿ ಮಠ ಇದೆ. ನಾವು ಬರೇ ಗೋಪೂಜೆಗಲ್ಲ, ನಂದಿ ಪೂಜೆಗೂ ಕೂಡ ನಾವು ಮಹತ್ವ ಕೊಡ್ತೇವೆ. ಯಾಕಂದ್ರೆ ಒಕ್ಕಲ್ತನ ನಡಿಬೇಕಂದ್ರ ಗೋವುಗಳ ಜೊತೆಗೆ ನಂದಿಗಳು ಬೇಕು. ಎತ್ತಂದ್ರ ರೈತನ ಎದಿ ಇದ್ದಂಗ. ಹಾಗಾಗಿ ಇವತ್ತು ಎತ್ತುಗಳಿಗೂ ಕೂಡ ನಾವು ಮಹತ್ವ ಕೊಡುವಂತಹ ಸನ್ನಿವೇಶದಲ್ಲಿದ್ದೇವೆ. ಹಾಗಾಗಿ ಮಣ್ಣಿನ ಜೊತೆಗೆ ಮರ, ಮರದ ಜೊತೆಗೆ ಮಣ್ಣು, ಇವೆರಡೂ ಕೂಡ ಅಗತ್ಯವಾಗಿರುವಂತಹವು. ಒಂದೇ ಎಕರೆ ಯಾಕಿರಲ್ದಕ್ಕೆ ನಿಮ್ಮ ಹೊಲ ಒಂದ್ 4 ಗಿಡ ಹಚ್ಚರಿ. ನಾವು ಗಿಡ ಮರಗಳ ಬಗ್ಗೆ ಲಕ್ಷ ಕೊಡ್ತಾ ಇಲ್ಲ. ಗಿಡ ಮರಗಳನ್ನ ನಾವು ಹಾಳು ಮಾಡ್ತಾ ಇದ್ದೇವೆ, ಪರಿಸರ ಕಡಿಮೆ ಆಗ್ತಾ ಇದೆ. ವ್ಯವಸ್ಥೆಯಲ್ಲಿ ಒಟ್ಟು ಶೇಕಡ 33% ಪರಿಸರ ಇರಬೇಕಂತ ಹೇಳ್ತಾರೆ. ಇವತ್ತದು 20-25% ಬಂದು ನಿಂತದ. ಹೀಗಾಗಿ ಪರಿಸರ ಹಾಳಾಗ್ತಾ ಇದೆ. ಕಾರಣ ಏನಂದ್ರೆ ನಾವು ರೈತರು ಗಿಡ ಮರಗಳನ್ನ ಹಚ್ತಾ ಇಲ್ಲ. ನಮ್ಮ ಕಪ್ಪತ್ತಗುಡ್ಡದಲ್ಲಿ 100,000 ಗಿಡ ಮರಗಳಿದಾವ. ಜಾಯ್ಸ್ ಕಿಲ್ಮರ್ ಅನ್ನುವಂತಹ ಪಾಶ್ಚಿಮಾತ್ಯ ಕವಿ ಹೇಳ್ತಾನೆ ಒಂದು ಗಿಡದ ಬಗ್ಗೆ. ಓ ರಕ್ಷವೇ ಅದೇನು ನಿನ್ನ ಲೀಲೆ, ಓ ರಕ್ಷವೇ ಅದೇನು ನಿನ್ನ ಲೀಲೆ, ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಈ ಭುವಿಯ ಮೇಲೆ. ಹಸಿರು ರವಗುಡುವ ಹಲ್ಲುಗಳಿಂದ ಮಣ್ಣ ಮಲಕಟ್ಟಿ ರಸ ಹೀರಿ ತಣಿದು ರಸ ಸೃಷ್ಟಿಕರ್ತನತ್ತ ಕೈಚಾಚಿ ಪ್ರಾರ್ಥಿಸಿ ಅವಾಗ ಅಭಿನಂದನೆ ಸಲ್ಲಿಸಿ ಹಕ್ಕಿಪಕ್ಕಿ ಸಕಲ ಜೀವ ಸಂಕುಲವ ಸಂರಕ್ಷಿಸಿ ಜೀವಘಾತುಕ ಹಿಮಧೂಮಗಳು ನಪ್ಪಿ ಆಲಂಗಿಸಿ ಮಳೆ ಮಿಂಚುಗಳಿಗೂ ಆಪ್ತ ನೆನೆಸಿ ಬದುಕಿ ಬದುಕಿಸುವ ನಿನ್ನಿಂದಲೇ ಸಸ್ಯ ಕಾಶಿ. ಬರೆಯಬಹುದು ನನ್ನಂಥ ಮೂರ್ಖರು ಹಲವು ಕವಿತೆಗಳ, ಆದರೆ ಆ ದೇವ ಅವ ಮಾತ್ರ ಸರಿಸಬಲ್ಲ ನಿನ್ನಂಥ ಸಜೀವ ವೃಕ್ಷಗಳ ಅನ್ನುವಂಥ ಮಾತನ್ನು ನಾವು ರೈತರು ಗಮನಿಸಬೇಕು. ನಿಮ್ಮ ಹೊಲ ಒಂದೇ ಎಕರೆ ಇರಲ್ದಕ್ ಎರಡೇ ಎಕರೆ ಇರಲ್ದಕ್ ಅದ್ರ ಬದುನಾಗ ಒಂದು ನಾಲ್ಕು ಗಿಡ ಹಚ್ಚರಿ, ಆ ಗಿಡ ಮರಗಳು ಮಾತ್ರ ಹೊಲಕ್ಕೆ ಮಳೆ ತರ್ತಾವ. ಆಕಾಶದಲ್ಲಿ ತೇಲು ಹೋಗುವಂತಹ ಮೋಡಗಳನ್ನು ನಿಲ್ಲಿಸಿ ಧರೆಗೆ ಮಳೆ ಸುರಿಸುವಂತ ಶಕ್ತಿ ಗಿಡ ಮರಗಳಿಗೆ ಮಾತ್ರದ. ಹಾಗಾಗಿ ರೈತರಾದಂತಹ ನಾವು ಗಿಡ ಮರಗಳನ್ನು ಉಳಿಸುವಂತಹ ಗಿಡ ಮರಗಳನ್ನು ಬೆಳೆಸುವಂತಹ ಕೆಲಸ ಮಾಡಬೇಕಾಗ್ಯದ. ಆದ್ರೆ ನಾವು ಹೆಂಗಾಗಿ ಬಿಟ್ಟಿವ ಅಂದ್ರೆ ನಮ್ಮ ಹೊಲದಾಗ ಗಿಡ ಬೇಡ್ರಿ, ಮಂದಿ ಹೊಲದಾಗ ಗಿಡ ಇರಲಿ ಮಳೆ ಮಾತ್ರ ನಮ್ಮ ಹೊಲಕ್ಕೆ ಬರಲಿ ಅನ್ನೋರಾಗಿವ ನಾವು. ನಮ್ಮ ಮನೆಗೆ ಬಸವಣ್ಣ ಹುಟ್ಟೋದು ಬೇಡ, ನಮ್ಮ ಮನೆಗೆ ಅಕ್ಕಮಹಾದೇವಿ, ನಮ್ಮ ಮನೆಗೆ ಸ್ವಾಮಿ ವಿವೇಕಾನಂದರು, ನಮ್ಮ ಮನೆಗೆ ಗಾಂಧೀಜಿ ಹುಟ್ಟೋದು ಬೇಡ, ಮಂದಿ ಮನೆಗೆ ಹುಟ್ಟಿದ್ರು ಹೋಗಿ ದರ್ಶನ ತೊಗೊಂಬರೋಣ, ನಮ್ಮ ಮನೆಗೆ ಆಗೋದು ಬೇಡ ಅನ್ನುವಂಥ ಜನ ಆಗಿವೆ ನಾವು. ಹೀಗಾಗಿ ಪರಿಸರ ಹಾಳಾಗ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ. ಇದರ ಅರ್ಥ ಏನಂದ್ರೆ ಗಿಡ ಮರಗಳು ಕಡಿಮೆ ಆಗ್ತಾ ಇದೆ. ಕೃಷಿಗೂ ಗಿಡ ಮರಗಳಿಗೂ ತುಂಬ ಅವಿನಾಭಾವವಾದಂಥ ಸಂಬಂಧ ಇದೆ. ಹಾಗಾಗಿ ರೈತರು ನಾವು ಗಿಡ ಮರಗಳನ್ನು ಬೆಳೆಸೋದ್ರ ಕಡೆ ಲಕ್ಷ್ಯ ಕೊಡಬೇಕು. ಒಂದು ಗಿಡ ಅಂದ್ರೆ ಬರೀ ಗಿಡ ಅಲ್ಲರಿ, ಗಿಡ ಅಂದ್ರೆ ಒಂದು ಪರಂಪರೆ. ಒಂದು ಬೀಜ ಅಂದ್ರೆ ಬೀಜ ಅಲ್ಲದು, ಅದು ಒಂದು ಭವಿಷ್ಯ. ಒಂದು ಗಿಡ ಅಂದ್ರೆ ಒಂದು ಪರಂಪರೆ. ಇವತ್ತು ನಮಗೆ ಪರಂಪರೆನೂ ಬೇಕಾಗಿಲ್ಲ, ನಮಗೆ ಭವಿಷ್ಯನೂ ಬೇಕಾಗಿಲ್ಲ. ನಾವು ಸುಧಾರಣೆಯಾಗಿ ಅಂತ ಹೇಳ್ಕೊಂತ ಹೊಂಟು ಬಿಟ್ಟಿವಿ. ಇದ್ದಷ್ಟು ಗಿಡ ಮರಗಳನ್ನ ಕಡ್ದು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಮಳೆ ಬಾ ಅಂದ್ರೆ ಹೆಂಗ್ ಬರ್ತದ? ಒಂದು ಗಿಡ ಅಂದ್ರೆ ಅದು ಬರೀ ಗಿಡ ಅಲ್ಲ, ಅದೊಂದು ಜೇನಿನ ಕೊಡ. ಕನ್ನಡದ ಸುಪ್ರಸಿದ್ಧ ಸಾಹಿತಿಗಳಾದಂತಹ ಚನ್ನವೀರ ಕಣಿಯವರು ಹೇಳ್ತಾರೆ, ಒಂದು ಗಿಡ ಅಂದ್ರೆ ಹೇಗ, ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ, ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ, ಬಾಂಧೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೋಡ, ಯಾವ ಹೆಸರು ಯಾವ ಹೆಸರು ತರುಲತೆಗಳ ತೋರಣ, ಬಂದುದೆಲ್ಲಿ ಬೆಳೆದುದೆಲ್ಲಿ ನಿಷ್ಕಾರಣ ಕಾರಣ, ನೀಲಾಂಗಣ ತೆರೆ ಕಂಕಣ ಕೆಂದಳಿರಿನ ಕಾವಣ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿಹಾಡಿನ ರಿಂಗಣ, ಹೂ ಹೂವಿಗೆ ತುಂಬುಂಬಿಯ ಮೈ ಕೈಗಳ ಸ್ಪರ್ಶನ, ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ, ಮಾಂದಳಿರ್ನ ಮೇಲ್ಮಾಳಿಗೆ ಮಧು ಕೋಗಿಲೆ ಗಾಸರ, ಎದೆಯುಬ್ಬಿಸಿ ಕುಕ್ಕಿಲೆಡುತ್ತರೆಯಲೆ ಎಲೆಗಳ ಮರ್ಮರ, ಅಳಲುಸಿರಿಗೆ ಸುಸಿಲುಸಿರಿನ ತಂಪಿನ ತಳಿ ಚುಮಕಲ, ಹಾಲುಗಳ್ಳಿ ಜೋಲುಬಳ್ಳಿ ತೂಗುಮಂಚ ಚಂಚಲ, ಜುಳುಜುಳು ನದಿ ಕಲಕಲ ಋತಿ ಜೋಗುಳದಲ್ಲಿ ಪಾಡಲ, ವಿಶ್ವದೊಳದ ತನಿಸನೆಂದು ಪಾಲ್ ಜೇನಿನ ಮಳೆಯಲ, ತಿರೆಯ ನವಿರು ಹುಲ್ಲು ಹಸಿರು ಮಕಮಲ್ಲಿನ ಮುಸುಗಲ, ಮುಗುದೆ ತನ್ನ ಮನೆಗೆಲಸದಿ ಗುಣಿಗುಣಿಸುವ ಹಾಡಲ, ಹಕ್ಕಿ ಜೋಡಿ ಒಂದು ಗೂಡಿ ಉಲಿಯುತ್ತಿರುವ ಹುಮ್ಮಸ, ಬನದೇಶರಿ ಕುಶಲ ಕುಂಚ ಚಿತ್ರದಂತೆ ಹೊಸ ಹೊಸ, ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ, ಬಾಂಧೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೋಡ. ಯಾವತ್ತು ನಾವು ಪ್ರಕೃತಿಯ ಸಮೀಪಕ್ಕೆ ಹೋಗ್ತವೆ, ನಿಸರ್ಗದ ಸಮೀಪಕ್ಕೆ ಹೋಗ್ತವೆ, ಈ ಪರಿಸರದ ಸಮೀಪಕ್ಕೆ ಹೋಗ್ತವೆ, ಅವಾಗ ನಮಗೆ ಆ ಪರಿಸರದ್ದೇ ಒಂದು ಭಾಷೆ ಇದೆ, ಅದು ನಮಗೆ ಅರ್ಥವಾಗ್ತದೆ. ಇಲ್ಲದೆ ಇದ್ರ ನಾವು ಸುಧಾರಣೆ ಆದೀವಿ, ನಾವು ಸುಧಾರಣೆ ಆದೀವಿ ಅಂತ ಹೇಳಿ ಇದ್ದಂತಹ ಗಿಡ ಮರಗಳನ್ನೆಲ್ಲ ಕಡ್ದು ಏನಾಗ್ಯದ, ನಮ್ಮ ಮನೆಗೆ ಒಬ್ಬೊಬ್ಬರು ಮನೆಗೆ ಎರಡು ಮೂರು ಕೊಡ್ಲದವು. ಗಿಡ ಕಡ್ದು ಮಳೆ ಬರಲಿ ಅಂದ್ರೆ ಅದೇ ಹೆಂಗ್ ಬರ್ತದ್ರಿ? ಸಪ್ತ ಭಜನೆ ಮಾಡಿದ್ರೆ ಮಳೆ ಬರುದಿಲ್ಲ, ಗಿಡ ಮರಗಳನ್ನು ಹಚ್ಚಿದ್ರೆ ಮಾತ್ರ ಮಳೆ ಬರ್ತದ. ಇದು ವೈಜ್ಞಾನಿಕವಾಗಿನೂ ಸತ್ಯ, ವಾಸ್ತವಿಕವಾಗಿನೂ ಸತ್ಯ. ಇವತ್ತ ಮರ ಮಣ್ಣು ತುಂಬಾ ಅಗತ್ಯವಾಗಿರುವಂತಹ ಒಂದು ಸಹಯೋಗ ಒಕ್ಕಲ್ತನದಲ್ಲಿದೆ. ಹಾಗಾಗಿ ನಾವು ರೈತರು ಮಣ್ಣಿನ ಕಡೆ ಲಕ್ಷ್ಯ ಕೊಡ್ತಕ್ಕಂಥವ್ರು ಮರಗಳ ಕಡೆ ಲಕ್ಷ್ಯ ಕೊಡ್ಬೇಕು. ಮಣ್ಣು ಮರ ಇವೆರಡೂ ಬಹಳ ಮಹತ್ವದ್ದು. ಇದ್ರ ಜೊತೆಗೆ ನೀರು, ನೀರಂತೂ ಇವತ್ತಿನ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಈ ವರ್ಷದ ವಿಶೇಷ ಐತೆ. ಇವತ್ತು ವಿಶ್ವಸಂಸ್ಥೆಯವರು ಇಷ್ಟು ದಿವಸ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಿದ್ರು, ಈಗ ಗ್ಲೋಬಲ್ ವಾರ್ಮಿಂಗ್ ಹೇಳಿದ್ ಬಿಟ್ಟಾರ, ಈಗ ಅವರು ಗ್ಲೋಬಲ್ ಬರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಬರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ವಾತಾವರಣದಲ್ಲಿ. ಕಾರ್ಬನ್ ಡೈಆಕ್ಸೈಡ್ ನಾವು ಅಗತ್ಯಕ್ಕಿಂತ ಜಾಸ್ತಿ ವೆಹಿಕಲ್ ಬಳಸ್ತಾ ಇದ್ದೇವೆ, ಅಗತ್ಯಕ್ಕಿಂತ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪರಿಸರಕ್ಕೆ ಬಿಡ್ತಾ ಇದ್ದೇವೆ. ಇದ್ರ ಪರಿಣಾಮ ಏನಾಗ್ಯದ ಅಂದ್ರೆ ವಾತಾವರಣದಲ್ಲಿ ಆಮ್ಲಜನಕದ ಅಂಶ ಕಡಿಮೆ ಆಗ್ಯದ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ಯದ, ಆ ಮೂಲಕವಾಗಿ ಮೋಡಗಳು ಚದುರು ಹೋಗ್ತಾ ಇದ್ದಾವೆ, ಮಳೆ ಆಗೋದಿಲ್ಲ, ನೀರು ಬಾ ಅಂದ್ರೆ ಎಲ್ಲಿಂದ ಬರ್ತದೆ? ಹಾಗಾಗಿ ಮಳೆಯ ಬಗ್ಗೆ ನಾವು ಲಕ್ಷ್ಯ ಕೊಡ್ಬೇಕಂದ್ರೆ ಇವತ್ತಿನ ವಿಷಯವನ್ನು ನಾವು ಗಮನಿಸಬೇಕು. ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ, ನಮ್ಮ ಕೃಷಿ ಸುಸ್ಥಿರ ಆಗಬೇಕಂದ್ರೆ ಮಣ್ಣು ಮರ ನೀರು ಇವು ತುಂಬಾ ಅಗತ್ಯವಾಗಿರುವಂಥವು. ಜೊತೆಗೆ ಪಶುಸಂಗೋಪನೆಗೆ ಅಗತ್ಯವಾಗಿ ನಾವು ಲಕ್ಷ್ಯ ಕೊಡ್ಬೇಕು. ಈ ದೊಡ್ಡ ದೊಡ್ಡರು ಮನೆಗೆಲ್ಲ ಎಂಟೆತ್ತು ಆರೆತ್ತು ನಾಲ್ಕೆತ್ತು ಎರಡೆತ್ತು ಒಕ್ಕಲ್ತನ ಇರ್ತಿದ್ದು, ಆ ಊರಿಗೆ ಹೋದ್ರ ಕನ್ನೆ ನೋಡಕ್ ಊರಿಗೆ ಹೋದ್ರ ಜೋಳ ನಿಟ್ಟು ಹಚ್ಚಿರ್ತಿದ್ರು. ಆ ಜೋಳ ನಿಟ್ಟು ನೋಡೇನೆ ಕನ್ನೆ ಕೊಟ್ಟು ಬರ್ತಿದ್ರು, ಕೊಟ್ಟು ಬಿಡ್ರಿ ಕನ್ನೆ ಬಾಳ ಚಲೋ ಬಾಳವಂತದನ ಕೊಟ್ಟು ಬಿಡ್ರಿ ಅಂತಿದ್ರು, ಕನ್ನೆ ಕೊಡ್ತಿದ್ರು. ಈಗ ಒಕ್ಕಲ್ತನ ಮಾಡವ್ ಕನ್ನೆ ಕೊಡ್ಲಾರಂತ ಸ್ಥಿತಿಗೆ ನಾವು ಬಂದ್ ನಿಂತೇವೆ. ಏನಾಗ್ಯಾವ ಅಂದ್ರ ನಮ್ಮ ಅಡಿಗೆ ಮನೆಗ ನಮ್ಮ ಮಕ್ಕಳಿಗೆ ನಾವು ತಪ್ಪು ತಪ್ಪು ಹೇಳಾಕತ್ತೇವೆ. ನಾವು ದುಡ್ಡಿನಿಂದ ಬೆನ್ ಹತ್ತಿ ಬಿಟ್ಟಿವಿ, ದುಡ್ಡಿನಿಂದ ಬೆನ್ ಹತ್ತು, ದುಡ್ಡೇ ಪರಮಾರ್ಥ, ದುಡ್ಡೇ ಪುರುಷಾರ್ಥ ಅಂತ ನಾವು ಭಾವಿಸಿಬಿಟ್ಟೇವೆ. ಸ್ವಾಮಿ ದುಡ್ಡಲ್ಲ ಮಹತ್ವದ್ದು, ಮಹತ್ವದ್ದೇನು ಸಂಬಂಧಗಳು, ಸಂಬಂಧಕ್ಕೆ ನಾವು ಮಹತ್ವ ಕೊಡ್ಬೇಕಾಗ್ಯದ. ಆ ಸಂಬಂಧಗಳ ಮೂಲಕವಾಗಿ ಎಲ್ಲವನ್ನೂ ಕಾಕೊಂಡು ಹೋಗ್ಬೇಕಾಗ್ಯದ. ಅಡಿಗೆ ಮನಾಗ ತಾಯಿ ತಂದೆಗಳು ಮಕ್ಕಳಿಗೆ ಈ ರೀತಿ ಹೇಳಬೇಕಾಗಿತ್ತು. ಏನ್ ಹೇಳ್ಬೇಕಾಗಿತ್ತು? ನಾನು ಈ ಮನೆಗೆ ಲಗ್ನ ಆಗಿ ಬಂದೆ, ನಿಮ್ಮ ಅಪ್ಪನ ಜೊತೆಗೆ ಬಂದೆ, ನಾನು ಇದು ನಿಮ್ಮ ಅಜ್ಜನ ಆಸ್ತಿ, ಇದು ನಿಮ್ಮ ಅಪ್ಪನ ಆಸ್ತಿ, ಇಷ್ಟು ದಿವಸ ನಾನು ಭೂಮಿ ತಾಯಿ ಸೇವಾ ಮಾಡಿ ಮಾಡಿ ಮಾಡಿ ಮಾಡಿ ಸಾಕಷ್ಟು ನಾನು ಸೇವಾ ಮಾಡಿ ಭೂಮಿ ತಾಯಿ ಕೃಪಾ ಪಡೆದಿದ್ದೇನೆ, ನನಗ ತೃಪ್ತಿಯಾಗ್ಯದ. ಇನ್ನು ನೀ ಬಂದಿದಿ ಮಗನೇ, ನೀ ಸಾಲಿ ಕಲ್ತು ಬಂದು ನಾ ಒಕ್ಕಲ್ತನ ಮಾಡ್ತೇನೆ, ನನಗೆ ಹೆಗಲ್ ಕೊಡು, ಊರಾಗ ಬಂದು ನೀ ವಾಸ ಆಗು ಅಂತ ಹೇಳ್ಬೇಕಾಗಿತ್ತು ನಾವು ತಾಯಿ ತಂದೆಗಳು. ನಾವು ಹಂಗೆ ಹೇಳಿಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ನೆಗೆಟಿವ್ ಹೇಳಿದ್ವಿ. ನಾವು ಏನ್ ಹೇಳಿದ್ವಿ? ನಾವು ದುಡ್ದು ಹೈರಾಣ ಆಗಿಬಿಟ್ವಿ, ನಿಮ್ಮ ಅಪ್ಪನು ಹೈರಾಣ ಆಗಿಬಿಟ್ಟ, ಇನ್ನೇನು ನಾವು ಹೊಲಕ್ಕೆ ಹೋಗಕ್ ಆಗುದಿಲ್ಲ, ಒಕ್ಕಲ್ತನ ಮಾಡಕ್ ಆಗುದಿಲ್ಲ, ಒಕ್ಕಲ್ತನ ತೆಗೆದು ಬಿಡ್ತೀವಿ, ನೀನು ಇಂಗ್ಲಿಷ್ ಕಲ್ತು ಬಿಡು, ಕಂಡಪಟ್ಟು ಇಂಗ್ಲಿಷ್ ಕಲ್ತು ಬಿಡು, ಇಂಗ್ಲಿಷ್ ಕಲ್ತು ನೀನು ಕಂಪ್ಯೂಟರ್ ಇಂಜಿನಿಯರ್ ಆಗಿಬಿಡು, ಅಂಥಕ್ಕಿನ ಒಬ್ಬಕ್ಕೆ ಲಗ್ನ ಆಗಿಬಿಡು, ಬೆಂಗಳೂರಿಗೆ ಹೋಗಿಬಿಡು, ಹೊಳ್ಳಿ ಊರಿಗೆ ಬರಬೇಡ. ಹೀಗೆ ನಾವು ಮಕ್ಕಳಿಗೆ ನೆಗೆಟಿವ್ ಹೇಳಿದ್ರ ಪರಿಣಾಮ ಏನಾಗ್ಯದಂದ್ರ ಸಂಬಂಧಗಳಿಗೆ ಮಹತ್ವ ಕೊಡಲಿಲ್ಲ, ಸಂಪತ್ತಿಗೆ ಮಹತ್ವ ಕೊಟ್ಟಿವಿ. ಆ ಮಕ್ಕಳು ಬೆಂಗಳೂರಿಗೆ ಹೋದ್ರು, ಅಲ್ಲೇ ದುಡ್ಡು ಗಳಿಸಿದ್ರು, ದುಡ್ಡು ಗಳಿಸಿ ಇಲ್ಲಿ ತಾಯಿ ತಂದೆ ನೆಲಕ್ ಬಿದ್ದಾಗ ಗೌಡ್ರು ಫೋನ್ ಮಾಡಿದ್ರ, ಬರ್ರಿ ನಿಮ್ಮ ಅಪ್ಪ ನಿಮ್ಮ ಅವ್ವ ನೆಲಕ್ ಬಿದ್ದಾರ ಬರ್ರಿ ಅಂದ್ರ, ಗೌಡ್ರ ನಮಗ್ ಬರಕ್ ಸೌಡಿಲ್ರಿ, ಫೋನ್ ಪೇ ಮೇಲೆ ದುಡ್ಡು ಕಳಿಸ್ತೀವಿ, ಅಲ್ಲೇ ಮುಗಿಸ್ಬಿಡ್ರಿ ಅಪ್ಪ ಅವನ್ನ ಅನ್ನುವಂತಹ ಕಾಲದಲ್ಲಿ ನಾವು ಇದ್ದೇವೆ. ಯಾಕೆ ಹಿಂಗಾಯ್ತು ಅಂದ್ರ ಸಂಬಂಧಗಳಿಗೆ ನಾವು ಮಹತ್ವ ಕೊಡ್ಲಿಲ್ಲ, ಸಂಪತ್ತಿಗೆ ನಾವು ಮಹತ್ವ ಕೊಟ್ವಿ, ದುಡ್ಡೇ ಬಹಳ ಮಹತ್ವ ದಂದ್ವಿ. ಆ ದುಡ್ಡು ಇವತ್ತು ನಮ್ಮ ನಾಳ್ತಾ ಇದೆ. ಕುರುಡು ಕಾಂಚ ಬೇಂದ್ರೆಯವ್ರು ಹೇಳ್ತಾರ, ಕುರುಡು ಕಾಂಚಾಣ ಕುಣಿಯಿತುಲಿತ್ತು, ಕಾಲಿಗೆ ಬಿದ್ದವರು ತುಳಿಯಿತುಲಿತ್ತು ಅಂತ. ಇವತ್ತು ರೈತರಾದಂಥವ್ರು ನಮಗೆ ಶಾಂತಿ ಸಮಾಧಾನ ಇರಬೇಕಾಗಿತ್ತು. ರೈತರಾದಂಥವ್ರು ನಾವು ಮಣ್ಣು ನೀರು ನೆಲ ಜಲ ಇವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ನಂಬಿಕೆ ಶ್ರದ್ಧೆ ಪ್ರೀತಿ ವಿಶ್ವಾಸದ ಮೇಲೆ ಬದುಕಬೇಕಾಗಿತ್ತು. ಏನಾಗಿದ್ದು? ನಮ್ಮ ಹಳ್ಳಿಗಳು ಪರಿಪೂರ್ಣ ಜಗತ್ತಿದ್ದಂಗಿದ್ದು, ಒಂದು ಹಳ್ಳ್ಯಾಗ ಹೋಗಿಬಿಟ್ರ ಎಲ್ಲ ಸಿಗ್ತಿದ್ರು. ಹಳ್ಳ್ಯಾಗ ಬಡಗಿತನ ಇತ್ತು, ಹಡಪಿಗತನ ಇತ್ತು, ಕಮ್ಮಾರಿಕೆ ಇತ್ತು, ಕುಂಬಾರಿಕೆ ಇತ್ತು, ಎಲ್ಲ ಚಕ್ಕಡಿ ಎತ್ತು ಎಲ್ಲ ಶಿಸ್ತು ಎಲ್ಲ ವ್ಯವಸ್ಥೆ ಇತ್ತು ಒಂದು ಕಾಲಕ್ಕೆ. ಒಂದು ಹಳ್ಳಿ ನೋಡ್ಬಿಟ್ರೆ ಪರಿಪೂರ್ಣ ಜಗತ್ತು ನೋಡಿದಂಗೆ ಆಗ್ತಾ ಇತ್ತು. ಆಯ್ಗಾರು ಮುಯ್ಗಾರು ಕೊಡೋರು ತಗೊಳ್ಳೋರು, ಅವ್ರ ಹೊಲಕ್ಕೆ ಇವ್ರು ಬರೋದು, ಇವ್ರ ಹೊಲಕ್ಕೆ ಅವ್ರು ಹೋಗೋದು, ಸಂಬಂಧಗಳು ಇವೆಲ್ಲ ಇದ್ದು ಒಂದು ಕಾಲಕ್ಕೆ. ಈಗೇನಾಗ್ಬಿಟ್ಟದ? ಈಗ ಯಾರಿಗೂ ಯಾರ ಮೇಲೆ ನಂಬಿಕೆ ಇಲ್ಲ, ನಾ ಪೀರ್ ನೀ ಪೀರ್ ಅಂತ ಊರಿಗೆ ತಲೆಗೊಬ್ಬರು ಹಿರಿಯರಾಗಿಬಿಟ್ಟೇವೆ. ಹೀಗಾಗಿ ಊರು ತುಂಬ ಭಾರದಾಸರ ಬೀರದಾಸರ ಸಂಖ್ಯೆ ಜಾಸ್ತಿ ಆಗ್ಯದ. ಕಬೀರದಾಸರಂತ ಸಜ್ಜನರು ಎಲ್ಲೋ ಕಳೆದೋಗ್ಬಿಟ್ಟಾರ. ಹಳ್ಳಿಗಳು ಉಳಿತಕ್ಕಂತಹ ಸಮಸ್ಯೆ ಆಗ್ಯದ. ಅದಕ್ಕೆ ನಮ್ಮ ರೈತರು ನಾವು ಹಳ್ಳ್ಯಾಗ ಉಳಿಬೇಕಾಗ್ಯದ, ನಮ್ಮ ಒಕ್ಕಲ್ತನ ಮಾಡಬೇಕಾಗ್ಯದ. ಆ ಒಕ್ಕಲ್ತನ ಶ್ರೇಷ್ಠ ಅಂತ ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗ್ಯದ. ಒಕ್ಕಲ್ತನ ಶ್ರೇಷ್ಠ, ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲರಿ ನಮಗ. ಒಂದು ಕಾಲ ಬರ್ತದ, ನಾಳೆ ಸರ್ಕಾರಗಳು ನಿಮ್ ಕಾಲ ಹಿಡ್ಕೊಳ್ಳುವಂತ ಕಾಲ ಬರ್ತದ. ನಮಗ್ ಗೋಧಿ ಬೆಳೆದು ಕೊಡ್ರಿ, ಜೋಳ ಬೆಳೆದು ಕೊಡ್ರಿ, ರೊಕ್ಕ ತಿನ್ನಕಂತೂ ಆಗುದಿಲ್ಲ, ಗೋಧಿ ಜೋಳ ಬೆಳೆದು ಕೊಡ್ರಿ ಅಂತ ರೈತರು ಕಾಲ ಹಿಡ್ಕೊಳ್ಳುವಂತ ಒಂದು ಕಾಲ ಬರ್ತದೆ. ಅಲ್ಲಿವರೆಗೆ ನಮಗ್ ಶಾಂತಿ ಸಹನೆ ತಾಳ್ಮೆ ನಮಗ್ ಬೇಕು. ಇಲ್ಲೊಬ್ಬ ನಮ್ಮ ಭಕ್ತ ಬಂದಾನ, ಬಸವರಾಜ್ ನಾವಿ ಅಂತೇಳಿ. ಆತ ಇಂಜಿನಿಯರ್ ಆಗಿ ಹೋಗ್ಬೇಕಾಗಿತ್ತು, ದುಡ್ಡು ಗಳಿಸಕ್ ಹೋಗ್ಬೇಕಾಗಿತ್ತು. ಆತ ನಮ್ಮ ಕಪ್ಪತ್ ಕುಡಿದ ಮಗ್ಲ, ನಮ್ಮ ನಂದಿವೇರಿ ಮಠದ ಪರಮ ಭಕ್ತ, ಶಿರಟ್ಟಿ ತಾಲೂಕು ಸುಗ್ನೇಳಿ ಒಳಗ ಆತ ಡಿಪ್ಲೊಮಾ ಇಂಜಿನಿಯರ್. ಆ ಡಿಪ್ಲೊಮಾ ಇಂಜಿನಿಯರಿಂಗ್ ಬಿಟ್ಟು ಆ ಸುಗ್ನಳಿ ಒಳಗ ಒಕ್ಕಲ್ತನ ಮಾಡ್ತಾ ಸಾವಯವ ಕೃಷಿ ಮಾಡ್ತಾ ವಿಷಮುಕ್ತ ಆಹಾರ ಬೆಳೆಸಿ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಸುಖದೊಂದಿಗೆ ಅವರು ಬದುಕ್ತಾ ಇದ್ದಾರೆ. ಹಿಂಗ ಅನೇಕ ಜನ ರೈತರು ಇಲ್ಲಿ ಇದೀರಿ. ಇವತ್ತ ಕೃಷಿ ಮೇಳದ ಉದ್ದೇಶ ಏನಂದ್ರ ರೈತರು ಉಳಿಬೇಕಾಗ್ಯದ, ರೈತರು ಬೆಳಿಬೇಕಾಗ್ಯದ, ನಮ್ಮ ಅನುಭವಗಳನ್ನು ಪರಸ್ಪರ ಹಂಚಿಕೊಳ್ಬೇಕಾಗ್ಯದ. ಆ ಅನುಭವಗಳ ಪರಸ್ಪರ ಹಂಚಿಕೆ ಮೂಲಕವಾಗಿ ನಾವು ಬೆಳಿಬೇಕಾಗ್ಯದ. ನಮ್ಮಲ್ಲೇ ಮಣ್ಣನ್ನು ತೀರಿಕೊಂಡ್ರು ಅವರು, ಶಂಕರಣ್ಣ ನಾಗರಾಳ್ ಅಂತೇಳಿ, ಅವ್ರ ಮಗ ಮಲ್ಲಣ್ಣ ನಾಗರಾಳ್ ಅಂತೇಳಿ. ಅವರು ಮೂರು ತಲೆಮಾರಿನಿಂದ ಒಕ್ಕಲ್ತನ ಮಾಡ್ಕೋತ ಬಂದಿದ್ರು. ಆ ಆನೆತ್ತರ ಬರೋ ನೀರನ್ನ ಗೆಣೆತ್ತರ ಮಾಡಿ ಅವ್ರು ಕಳಿಸ್ತಾ ಇದ್ರು, ಗುಂಡಾವರ್ತಿ ಕಟಿಸ್ತಾ ಇದ್ರು. ಅಂತ ಮಲ್ಲಣ್ಣ ನಾಗರಾಳ್ ಅವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟು ಒಕ್ಕಲಿಗರನ್ನ ಪ್ರೋತ್ಸಾಹಿಸಿದಂತ ಸಂಗತಿ ನಮ್ಮ ಕಣ್ಣೆದುರಿಗಿದೆ. ಇಂತಹ ಸಂದರ್ಭದೊಳಗೆ ನಾವು ಒಕ್ಕಲಿಗರು ಹೆಚ್ಚು ಸಂಖ್ಯೆಯೊಳಗೆ ಇಲ್ಲಿ ಬರಬೇಕು. ಹೆಚ್ಚು ಸಂಖ್ಯೆಯೊಳಗೆ ಬಂದು ಹೆಚ್ಚಿನ ಸಂಖ್ಯೆಯೊಳಗೆ ನಾವು ಇಲ್ಲಿ ಕೂಡಿ ಕೃಷಿ ವಿಜ್ಞಾನಿಗಳ ಜೊತೆಗೆ ಸೌಹಾರ್ದ ಜೊತೆಯಾಗಿ ನಾವು ಸಂಬಂಧಗಳನ್ನು ಬೆಳೆಸಿಕೊಂಡು ನಮ್ಮ ಒಕ್ಕಲ್ತನ ಉಠಾಣೆ ಆಗಲಿಕ್ಕೆ, ನಮ್ಮ ಒಕ್ಕಲ್ತನ ಅಭಿವೃದ್ಧಿ ಆಗಲಿಕ್ಕೆ, ನಾವು ಕಲ್ಯಾಣ ಆಗಲಿಕ್ಕೆ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನ ಗಂಭೀರವಾಗಿ ಆಲೋಚನೆ ಮಾಡುವಂತಹ ಸಂಗತಿಯೊಳಗೆ ನಾವು ಇದ್ದೇವೆ. ಹಾಗಾಗಿ ಮಣ್ಣು ಮರ ಮೂರನೇದ್ ನೀರು. ನೀರಂತೂ ಬಹಳ ಮಹತ್ವದ ರೀ. ನಮ್ ಕಪ್ಪತ್ಗುಡದಾಗ ನಮ್ ನಂದಿವೇರಿ ಮಠ ಸುತ್ತಮುತ್ತಲ ನೀರೇ ಇದ್ದಿಲ್ಲ. 2003 ಇಸ್ವಾಗ ನನ್ನ ಪಟ್ಟಾಧಿಕಾರ ಆದಾಗ ನಮ್ಮ ಮಠದ ಪಕ್ಕದ ಹಳ್ಳ ಬಂಗಾರದ ಹಳ್ಳ ಬತ್ತೋಗ್ಬಿಟ್ಟಿತ್ತು. ನಮ್ಮ ಮಠದ ಹಿಂದಿನ ಬಾವಿ ಬತ್ತೋಗಿತ್ತು, ನಮ್ಮ ಮಠದ ಮುಂದಿನ ಬಾವಿ ಬತ್ತೋಗಿತ್ತು. ಇಂತಹ ಸಂದರ್ಭದಲ್ಲಿ ನೀರು ಕೊಡಂದ್ರೆ ಯಾರು ಕೊಡ್ತಾರ? ನಾನು ರಾಣೆಗಳ ಸಿದ್ಧಿಯೊಳಗೆ ಅಣ್ಣಾ ಹಜಾರಿ ಅವರ ಸಂಪರ್ಕದಲ್ಲಿದ್ದೆ. ಹಾಗೇನೆ ನಮ್ಮ ರಾಜಸ್ಥಾನ ಡಾಕ್ಟರ್ ರಾಜೇಂದ್ರ ಸಿಂಗ್, ಡಾಕ್ಟರ್ ರಾಜೇಂದ್ರ ಸಿಂಗ್ ಅವ್ರ ಸಂಪರ್ಕದೊಳಗಿದ್ದೆ. ಅಲ್ಲಿ ಏನೊಂದು ಪ್ರಯೋಗ ಆಗ್ಯದ, ಆ ಪ್ರಯೋಗವನ್ನು ಕಪ್ಪತ್ಗುಡ್ಡದಾಗ ಯಾಕೆ ಮಾಡಬಾರ್ದು, ಮಣ್ಣು ನೀರು ನೆಲ ಜಲ ಸಂರಕ್ಷಣೆ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಮಠ ಸುತ್ತಮುತ್ತಲ 1,000 ಎಕರೆ ಅರಣ್ಯ ಪ್ರದೇಶದಲ್ಲಿ ಸುಮಾರು 80,000 ಟ್ರಂಚಸ್ ತೆಗೆಸಿದ್ವಿ ನಾವು. 80,000 ಟ್ರಂಚಸ್ ತೆಗೆಸಿದ್ವಿ ಮಳೆ ನೀರು ಕೊಯ್ಲಿಗೆ. 80,000 ಟ್ರಂಚಸ್, 25,000 ಪಿಟ್ಸ್, 1,000 ಒಣ ಕಲ್ಲಿನ ಪರಿಸಿ, 40 ಚಕ್ಡ್ಯಾಮು, 15 ಬಾಂಧಾರ, 15 ಕೆರೆ ಇದಾವೆ. ನಮ್ಮ ಕಪ್ಪತ್ಗುಡ 80,000 ಎಕರೆ ಇದೆ. ಉತ್ತರ ಕರ್ನಾಟಕದ ಬಹಳ ದೊಡ್ಡ ಸಸ್ಯಕಾಸಿ 1882 ಇಸ್ವಿಯೊಳಗನ ಬ್ರಿಟಿಷರು ಕಪ್ಪತ್ಗುಡವನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿಟ್ಟು ಹೋಗ್ಯಾರ. 1882 ಇಸ್ವಿಯೊಳಗನ ಅವರು ಘೋಷಣೆ ಮಾಡಿಟ್ಟು ಹೋಗ್ಯಾರ. ಈಗಿನವರು ಅದನ್ನ ಏನಾರ ಮಾಡಿ ಗೆಬರ್ಬೇಕು, ಏನಾರ ಮಾಡಿ ಎತ್ತಬೇಕು, ತಮ್ಮ ಪಕ್ಷನ ಅಧಿಕಾರದಾಗ ಇರಬೇಕು ಅಂತ ಈಗಿನವ್ರು ಪ್ರಯತ್ನ ಮಾಡ್ತಾರ. ಆದ್ರೆ ನಮ್ಮ ಗದಗಿನ ಜನ ಸಂಘಟಿತ ಹೋರಾಟದಿಂದ ಕಪ್ಪತ್ಗುಡ್ಡವನ್ನು ಉಳಿಸಿಕೊಂಡಿದ್ದಾರೆ. ಕಪ್ಪತ್ಗುಡ್ಡ ಇವತ್ತು ಉಳಿದದ ಬಂಗಾರ ಕಪ್ಪತ್ಗುಡ್ಡದಾಗಿದೆ. ಆ ಬಂಗಾರವನ್ನು ಎತ್ತಬೇಕನ್ನುವಂತ ಪ್ರಯತ್ನವೂ ಕೂಡ ನಡೆದು, ಆದ್ರೆ ಗದಗಿನ ಜನರ ಸಂಘಟಿತ ಹೋರಾಟದಿಂದ ಇವತ್ತು ಕಪ್ಪತ್ಗುಡ್ಡ ಉಳಿದದ. ಅಂತ ಕಪ್ಪತ್ಗುಡ್ಡದ ನಂದಿವೇರಿ ಮಠ, ಅದು ಮಧ್ಯಭಾಗದಲ್ಲಿ ನಮ್ಮ ನಂದಿವೇರಿ ಮಠ ಇದೆ. ಬಂಗಾರದ ಹಳ್ಳ ಅಂತಿದೆ. ನಮ್ಮ ಬಂಗಾರದ ಹಳ್ಳ ಬತ್ತೋಗಿತ್ತು, ಬಾವಿ ಬತ್ತೋಗಿದ್ದು. ಅಲ್ಲಿ ಮಳೆ ನೀರನ್ನು ಕೊಯ್ಲು ಅರಣ್ಯೀಕರಣ ನಾವು ಮಾಡಿದ್ರ ಪರಿಣಾಮವಾಗಿ ಇವತ್ತು ಬಂಗಾರದ ಹಳ್ಳ ಹರಿತಾ ಇದೆ. ರಣರಣಗಿರಿಯಲ್ಲಿ ಈಗ ಜುಳುಜುಳುನಾದ ಅಲ್ಲಿ ಬಂಗಾರದ ಹಳ್ಳ ಹರಿತದೆ. ನಮ್ಮ ಎರಡು ಬಾವಿ, ಮಠದ ಮುಂದಿನ ಬಾವಿ, ಮಠದ ಮುಂದಿನ ಬಾವಿ, ಎರಡು ತುಂಬಿ ನಿಂತವೆ. ಆನಂತರ ಸಸ್ಯ ವೈವಿಧ್ಯತೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದೆ. ಮನುಷ್ಯನ ಹಸ್ತಕ್ಷೇಪ ನಮ್ಮ ಕಪ್ಪತ್ಗುಡ್ಡದಲ್ಲಿ ಕಡಿಮೆ ಆಗ್ಯದ. ಔಷಧೀಯ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳು, ಕಾಡು ಹಣ್ಣಿನ ಸಸ್ಯಗಳು, ಅಡವಿ ಸಸ್ಯಗಳು ನಮ್ಮ ಕಪ್ಪತ್ಗುಡ್ಡದಲ್ಲಿದ್ದಾವೆ. ವೈ ಆರ್ ಆಲ್ರೆಡಿ ಡಾಕ್ಯುಮೆಂಟೆಡ್ 340 ಮೆಡಿಸಿನಲ್ ಪ್ಲಾಂಟ್ಸ್ ವಿಚ್ ಆರ್ ಏರ್ ಅಂಡ್ ಎಂಡೇಂಜರ್ಡ್ ಇನ್ ದಟ್ ಏರಿಯಾ. ಪರ್ಟಿಕ್ಯುಲರ್ಲಿ ದಟ್ ಕಪ್ಪತ್ ಹಿಲ್ಸ್ ಈಸ್ ಫೇಮಸ್ ಫಾರ್ ದ ಮೆಡಿಸಿನಲ್ ಪ್ಲಾಂಟ್ಸ್. ನಾಟ್ ಓನ್ಲಿ ಮೆಡಿಸಿನಲ್ ಪ್ಲಾಂಟ್ಸ್, ದರ್ ಆರ್ ಸೋ ಮೆನಿ ಏರೋಮೆಟಿಕ್ ಪ್ಲಾಂಟ್ಸ್ ಆರ್ ಆಲ್ಸೋ ದೇರ್. ಕಪ್ಪತ್ಗುಡ್ಡದಲ್ಲಿ ಔಷಧಿ ಸಸ್ಯಗಳಿದಾವೆ, ಸುಗಂಧ ದ್ರವ್ಯ ಸಸ್ಯಗಳಿದಾವೆ, ಕಾಡು ಹಣ್ಣಿನ ಸಸ್ಯಗಳಿದಾವೆ, ಆನಂತರ ಅಡವಿ ಸಸ್ಯಗಳಿದಾವೆ. ನಾನು ನಿಮ್ಮೆಲ್ಲರನ್ನು ಇಲ್ಲಿ ಸೇರಿರುವಂತಹ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೇನೆ, ನೀವೆಲ್ಲ ಕಪ್ಪತ್ಗುಡ್ಡಕ್ಕೆ ಬರ್ರಿ. ನಿಮ್ಮ ಕಪ್ಪತ್ಗುಡ್ಡ ಅದು, ಅದು ನಿಮ್ಮ ಕಪ್ಪತ್ಗುಡ್ಡ, ನಿಮ್ಮದೇ ಕಪ್ಪತ್ಗುಡ್ಡ, ನಿಮ್ಮ ಮಕ್ಕಳ ಕಪ್ಪತ್ಗುಡ್ಡ. ಹಾಗಾಗಿ ನೀವು ಕಪ್ಪತ್ಗುಡ್ಡಕ್ಕೆ, ನಾವು ನಮ್ಮ ಮಠದೊತ್ತಿಂದ ಪ್ರತಿ ತಿಂಗಳ ಎರಡನೇ ಭಾನುವಾರ, ಪ್ರತಿ ತಿಂಗಳದ ಎರಡನೇ ಭಾನುವಾರ ಕಪ್ಪತ್ಗುಡ್ಡದ ಚಾರಣ ಮತ್ತು ಕಪ್ಪತ್ಗುಡ್ಡದ ಪ್ರದಕ್ಷಿಣ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾಳೆ ಎರಡನೇ ಭಾನುವಾರ ನಮ್ಮ ಕಪ್ಪತ್ಗುಡ್ಡ ನಂದಿವೇರಿ ಮಠಕ್ಕೆ ಬಸ್ಸುಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾ ಈ ಕಾರ್ಯಕ್ರಮ ಮುಗಿದ್ಕೂಡ ಹೋಗ್ಬೇಕಾಗ್ಯದ ಗದಗ್ಗೆ. ಆದರೂ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮೇಲೆ ನಂದು ತುಂಬ ಪ್ರೀತಿ ಇದೆ, ಗೌರವ ಇದೆ. ಯಾಕಂದ್ರೆ ಈ ಭಾಗದ ರೈತರ ಜೀವನದಲ್ಲಿ ಹಸಿರು ತರುವಂತಹ ಕೆಲಸವನ್ನ ಈ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಹಾಗಾಗಿ ಈ ಭಾಗದ ರೈತರ ಜೀವನಾಡಿಯಾಗಿರುವಂತಹ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ನಮ್ಮ ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕಿಂತ ವಿಶೇಷವಾಗಿರುವಂತಹ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇದೆ. ನಾನು ಇವತ್ತು ನೋಡಿ ಬಂದದ್ದು ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಸಿರಿಧಾನ್ಯಗಳ ಮೂಲಕವಾಗಿ ಆರೋಗ್ಯವನ್ನು ನಾವು ಹೆಚ್ಚು ಮಾಡ್ಕೋಬಹುದು, ಸಿರಿಧಾನ್ಯಗಳ ಮೂಲಕವಾಗಿ ನಮ್ಮ ಆರೋಗ್ಯವನ್ನು ನಾವು ಸರಿಪಡಿಸಿಕೊಳ್ಬಹುದು. ವಿಶ್ವವಿದ್ಯಾಲಯದ ಆವರಣದಲ್ಲಿ ಆ ಸಿರಿಧಾನ್ಯಗಳು, ಅವು ಏನು 7 ಅದಾವು, ಆ ಎಲ್ಲ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಮಾಡಿ ಇವತ್ತು ವಿಶ್ವವಿದ್ಯಾಲಯದವರು ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ. ನೀವು ಯಾರ್ಯಾರು ಇಲ್ಲಿ ಕೃಷಿಕರು ಬಂದಿರಿ, ಆ ಸಿರಿಧಾನ್ಯಗಳ ಮೌಲ್ಯವರ್ಧನೆಯ ಸೆಂಟರ್ಗೆ ನೀವು ಭೇಟಿ ಕೊಡ್ರಿ, ಅಲ್ಲಿ ಹೋಗ್ರಿ. ನಿಮಗೆ ಅಲ್ಲಿ ಹೊಸದೊಂದು ಜಗತ್ತು ಅನಾವರಣಗೊಳ್ತಾ ಇದೆ, ಹೊಸದೊಂದು ಜಗತ್ತು ಅನಾವರಣಗೊಳ್ತಾ ಇದೆ. ಯಾವುದನ್ನು ನಾವು ಅಡುಗೆ ಮನೆಯಾಗ ಮಾಡಬೇಕಾಗಿತ್ತೋ, ಯಾವುದನ್ನು ನಾವು ಬೇಕರಿಯಾಗಿ ನೋಡ್ತಿದ್ದೀವೋ, ಯಾವುದನ್ನು ನಾವು ಸ್ವೀಟ್ ಮಾಡ್ತಾ ನೋಡ್ತಾ ಇದ್ದೀವೋ, ಅದನ್ನು ವಿಶ್ವವಿದ್ಯಾಲಯದವರು ಮಾಡ್ತಾ ಇದ್ದಾರೆ, ಅದು ಸಿರಿಧಾನ್ಯಗಳ ಮೂಲಕವಾಗಿ. ಹಾಗಾಗಿ ಸಿರಿಧಾನ್ಯಗಳಿಂದ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಬರ್ತದೆ, ಸಿರಿಧಾನ್ಯಗಳ ಮೂಲಕವಾಗಿ ನಾವು ಬೆಳಿಲಿಕ್ಕೆ ಬರ್ತದೆ. ಇವತ್ತಿನ ಕೃಷಿ ಮೇಳ ಗೋವು ಮತ್ತು ನಂದಿ ಪೂಜೆಯಿಂದ ಆರಂಭವಾಗ್ಯದ. ನಮ್ಮ ಒಕ್ಕಲ್ತನನು ಕೂಡ ಗೋವಿನ ಮುಖಾಂತರವಾಗಿ, ನಂದಿಯ ಮುಖಾಂತರವಾಗಿ ಬೆಳೀತಾ ನಾವು ಉತ್ತಮೋತ್ತಮವಾದಂತಹ ಕೃಷಿಯನ್ನು ಮಾಡ್ತಾ ನಾವು ಬೆಳೆಯೋಣ, ದೇಶವನ್ನು ಬೆಳೆಸೋಣ. ಹಾಗಾಗಿ ನಾವು ಈ ಒಕ್ಕಲ್ತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ಅಂತ ಯಾಕೆ ಹೇಳಿದ್ರಂದ್ರೆ ವ್ಯಾಪಾರದಲ್ಲಿ ಮೋಸ ಇದೆ. ಮತ್ತೊಬ್ಬರಿಗೆ ಟೊಪ್ಪಿಗೆ ಹಾಕಲಾರ್ದು ವ್ಯಾಪಾರ ಮಾಡಕ್ ಆಗುದಿಲ್ಲ. ಹಾಗಾಗಿ ವ್ಯಾಪಾರ ಮಧ್ಯಮ ಅಂತಾರ. ನೌಕರಿ ಕನಿಷ್ಠ ಅಂತ ನಮ್ಮವ್ರು ಹೇಳಿದ್ರು. ನೌಕರಿ ಯಾಕೆ ಕನಿಷ್ಠ ಅಂದ್ರೆ ನೌಕರಿಯಲ್ಲಿ ಸ್ವಾವಲಂಬನೆ ಇಲ್ಲ, ಸ್ವತಂತ್ರ ಇಲ್ಲ. ಮನುಷ್ಯನಿಗೆ ಸ್ವತಂತ್ರ ಅನ್ನುವಂಥದ್ದು, ಸ್ವಾತಂತ್ರ್ಯ ಅನ್ನುವಂಥದ್ದು ಬಹಳ ದೊಡ್ಡ ಮೌಲ್ಯ. ನೌಕರಿ ಮಾಡಕ್ ಹೋದ್ರೆ ಪಗಾರ ಸಿಗ್ತದ, ಪ್ರಮೋಷನ್ ಸಿಗ್ತವೆ, ಅದೆಲ್ಲ ಸರಿ, ಆದ್ರೆ ಸ್ವಾತಂತ್ರ್ಯ ಇಲ್ಲ. ರೈತರಿಗೆ ಆ ಸ್ವಾತಂತ್ರ್ಯ ಇದೆ. ರೈತರು ತಮ್ಮ ದಿನದ 24 ತಾಸು ಅವರು ಬೇಕಾದಂಗ ಒಕ್ಕಲ್ತನವನ್ನ ಉಠಾಣೆ ಮಾಡಬಹುದು. ಅಂತಹ ಕೃಷಿ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅನ್ನುವಂತಹ ಈ ಶ್ರದ್ಧೆಯನ್ನು ನಾವು ಬೆಳೆಸಿಕೊಂಡು ಒಕ್ಕಲ್ತನದಲ್ಲಿ ನಾವು ಉತ್ತಮೋತ್ತರಾಗಿ ಬೆಳೆದು ನಾವು ಉತ್ತಮೋತ್ತಮ ಕೃಷಿಕರಾಗೋಣ, ದೇಶವನ್ನ ಸುಭಿಕ್ಷ ಮಾಡೋಣ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಂದು ದಿನಾಂಕ 7/12/2024 2:30 ರೈತರಿಂದ ರೈತರಿಗೆ ಕಾರ್ಯಕ್ರಮ ಜರುಗಿತು. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯಗಳ ಉತ್ಪಾದನೆ ಹಾಗೂ ಸಂಸ್ಕರಣೆ ಕುರಿತಾದಂತಹ ವಿಚಾರ ವಿನಿಮಯ ಈ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಮೊದಲನೇ ದಿನದ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಅನುಗುಣವಾಗಿ ಸಾವಯವ ಕೃಷಿಯ ಪಾತ್ರ ಮತ್ತು ಪ್ರಾಮುಖ್ಯತೆ ಕುರಿತು ಚಳ್ಳುಗುರ್ಕಿಯ ಶ್ರೀ ದೊಡ್ಡಬಸವನಗೌಡ ಅವರುಗಳು ಮಾತುಗಳನ್ನು ಆಡಿದರು. ಆರೋಗ್ಯ ರಕ್ಷಣೆಯಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ಶರಣಗೌಡ, ಸಾಕಿನ್ ಬಸಾಪುರ್, ಮಸ್ಕಿ ತಾಲೂಕಿನ ಪ್ರಗತಿಪರ ರೈತರು ಕೂಡ ಭಾಗಿಯಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರೆ ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಸಮಗ್ರ ಕೃಷಿಯ ಪಾತ್ರ ಈ ಕುರಿತು ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದ ಬಸವರಾಜ್ ಪಾಟೀಲ್ ಅವರುಗಳು ಮಾಹಿತಿಯನ್ನು ಹಂಚಿಕೊಂಡರು. ಜೇವರ್ಗಿ ತಾಲೂಕಿನ ಹಾಲಗಡಗಲ ಗ್ರಾಮದ ಜೋಗಪ್ಪ ಹೊಸಮನಿ ಇವರು ತೋಟಗಾರಿಕಾ ಬೆಳೆಗಳ ಕೀಟ ಹಾಗೂ ರೋಗ ನಿರ್ವಹಣೆಯಲ್ಲಿ ಜೈವಿಕ ಪೀಡನಾಶಕಗಳ ಪಾತ್ರ ಇವುಗಳ ಮಾಹಿತಿಯನ್ನು ಹಂಚಿಕೊಂಡರೆ ನೈಸರ್ಗಿಕ ಕೃಷಿಯ ಉತ್ಪನ್ನಗಳ ಮೌಲ್ಯವರ್ಧನೆ, ದುರ್ಗಪ್ಪ ಸಾಕಿನ ಬಂಡ್ರಿ ಜಿಲ್ಲಾ ಬಳ್ಳಾರಿ ಕೃಷಿಯಲ್ಲಿ ಪೌಷ್ಟಿಕ ತೋಟ ಹಾಗೂ ಔಷಧೀಯ ಸಸ್ಯಗಳ ಪಾತ್ರ ಕುರಿತು ಶ್ರೀ ಶಾಂತರೆಡ್ಡಿ ಸಾಕಿನ ಕೊಪ್ಪರ ದೇವದುರ್ಗ ತಾಲೂಕಿನ ರೈತರು ಮಾಹಿತಿಯನ್ನು ಮಾಡಿಕೊಟ್ರು. ನಂತರ ಒಣ ಬೇಸಾಯದಲ್ಲಿ ನೈಸರ್ಗಿಕ ಕೃಷಿ ಈ ಕುರಿತು ಮುಂಡರಗಿ ತಾಲೂಕಿನ ಸೂಗನಹಳ್ಳಿ ಗ್ರಾಮದ ಬಸವರಾಜ್ ನಾವಿ ಇವರುಗಳು ಕೂಡ ತಮ್ಮ ವಿಚಾರವನ್ನ ಹಂಚಿಕೊಂಡರು. ಒಟ್ಟಿನಲ್ಲಿ ಮೊದಲನೇ ದಿನದ ಕೃಷಿ ಮೇಳ ಕಾರ್ಯಕ್ರಮ ಅತ್ಯಂತ ಮಾಹಿತಿಪೂರ್ಣವಾಗಿತ್ತು. ಈ ಸಂದರ್ಭದಲ್ಲಿ 200+ ಮಳಿಗೆಗಳು ಕೃಷಿಯನ್ನ ಹಾಗೂ ಕೃಷಿಯೇತರ ಚಟುವಟಿಕೆಗಳ ಕುರಿತು ಮಳಿಗೆಗಳನ್ನು ಇಡಲಾಗಿತ್ತು. ಶ್ರೋತೃ ಬಾಂಧವರೇ, ಇದುವರೆಗೂ ದಿನಾಂಕ 7 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಮೇಳ ಕಾರ್ಯಕ್ರಮದ ಅವತರಣಿಕೆಯನ್ನ ಕೇಳಿದ್ರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತಿ ಅವರದಾಗಿತ್ತು. ಸಹಕಾರ ಬಿ ನರಸಿಂಹಲು ಹಾಗೂ ಅಮರೇಶ್ ಆಶಿಹಾಳ್ ಅವರದ್ದು. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30.1-37.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 21.5-22.6 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 78-87% ಮತ್ತು ಕನಿಷ್ಠ ಆರ್ದ್ರತೆ 40-44% ಇರುವ ಸಾಧ್ಯತೆವಿದ್ದು ಗಾಳಿಯ ವೇಗ ಸರಾಸರಿ 5.9-8.9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ NAA ಸಿಂಪರಣೆ ಮಾಡಬೇಕು ಪ್ರತಿ ಲೀಟರ್ಗೆ. ಇದರಿಂದ ರೈತ ಬಾಂಧವರು ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಹಿಂಗಾರು ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಪ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು

ಅಂಗ ಯಂಗ